ಒಂದೆರಡು ದಿವಸ ಮಳೆ ಆಯ್ತು. ಆ ನಂತರ ಕೊನೆಯೊಳಗ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ. ಈ ಎರಡು ಸಂದರ್ಭದೊಳಗ ಬಹುತೇಕರಿಗೆ ಸಂತೋಷ ಆಯ್ತು. ಬಹಳ ದಿನಗಳಿಂದ ತಾವು ಮಳೆಯನ್ನ ಕಾಯ್ತಾ ಇದ್ರಿ, ಅನೇಕರು ಬೆಳೆಗಳು ಬಾಡಿ ಹೋಗ್ತಾ ಇದ್ದಾವ, ಮಳೆ ಬರಲಿಲ್ಲಪ್ಪ ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದ ಅನ್ನುವಂತ ವಿಚಾರವನ್ನ ನಮ್ ಮುಂದ ಇಡ್ತಾ ಇದ್ದೀರಿ. ಎಲ್ಲೆಲ್ಲಿ ಮಳೆ ಆಗ್ಯದ ಬೆಳೆಗಳಿಗೆ ಒಂದು ಹೊಸ ಚೈತನ್ಯ ಬಂದದ, ಅವು ಮತ್ತೆ ಚಿಗುರಿ ಅರಳತಾ ಇದ್ದಾವ. ಅದರಿಂದಾಗಿ ಅನೇಕ ರೈತ ಬಾಂಧವರಿಗೆ ಖುಷಿ ಆಗಿರ್ಲಿಕ್ಕೂ ಸಾಕು. ನಿಮ್ಮ ವಿಚಾರಗಳನ್ನ ತಾವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ತಮ್ಮ ಧ್ವನಿಯನ್ನ ನಮ್ಮ ತನಕ ಕಳಿಸಿದ್ದೀರಿ, ವಿಡಿಯೋ ಮಾಡಿದ್ದೀರಿ, ಆಡಿಯೋ ಮಾಡಿದ್ದೀರಿ, ಆಮೇಲೆ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಿ. ಯಾರು ಸಂದೇಶ ಕಳಿಸುವಂತಹ ವಿಚಾರ ಇರಲಾರದವರು ಕರೆ ಮಾಡಿ ಕೂಡ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಕಳೆದ ವಾರ ಏನು ವಿಚಾರಗಳು ತಮ್ಮ ಇದ್ದು ಅನ್ನೋದನ್ನ ನಾವೀಗ ಕೇಳೋಣ. ಈಗ ನಿಮ್ಮ ಧ್ವನಿ ಕೇಳ್ರಿ. ರೈತ ಸಂದೇಶ. ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ ಮಾತಾಡತ್ತೀನಿ ಸರ್. ಸರ್, ಈ ವಾರ ಹೇಳಿದ್ರು ಸರ್ ಆಶಾದಾಯಕವಾದಂತ ಮಳೆ ಅಂತ ಸರ್. ಬುಧವಾರ, ಗುರುವಾರ, ಶುಕ್ರವಾರ ಸರ್ ಮಳೆ ಬಿದ್ದಿಲ್ರಿ ಸರ್. ಶನಿವಾರ ದಿನ ಸರ್ ಉದ್ದು ಕೈದಿದ್ರು ಸರ್, ಅವತ್ತ ಎಲ್ಲಿ ಮಳೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಕೈಸಿ ಬಿಸಿಲಂದ್ರೆ ಬಿಸಿಲಿತ್ತು ಸರ್. ತಾಸ್ ದೀಡ್ ತಾಸ್ ಭಾರಿ ಮಳೆ ಬಿತ್ತರ ಸರ್. ಉದ್ದು ಎಲ್ಲ ತೊಯ್ದೋಯ್ತ್ರಿ, ತೊಯ್ದೋಗಿದ ಮ್ಯಾಕ ಮತ್ತ ಇನ್ನು ಭಾರಿ ಬಿಸಿಲು ಬಿದ್ದಿ ಸರ್. ಮತ್ತೆ ರಾಶಿ ಮಾಡ್ಕೊಂಡಿನ್ರಿ ಸರ್ ಮತ್ತೆ ಒಟ್ಟು. ಮತ್ತೆ ಡೇಲಿ ಹಂಟದಾಗ ನೋಡಿನ್ರಿ, ಬಂಗಾಳ ಕೊಳಿಯಲ್ಲಿ ವಾಯುಭಾರ ಕುಸಿತಲಿಂದ ಸೋಮವಾರ ಮಂಗಳವಾರ ಮಳೆ ಆದಂತ ಹೇಳಿದ್ರಿ. 23-24 ತಾರೀಕು ಈಗೀಗ ಗದರ್ಸಲತ್ತದ ಸರ್. ಇನ್ನ ಮಳೆ ಬಂದಿಲ್ಲ, ಮಳೆ ಬರುವಂತ ಲಕ್ಷಣ ಕಾಣತಾವ್ರಿ ಸರ್. ಬಟ್ ಈ ವಾರ ರೈತರಿಗೆ ಮಳೆ ಬೇಕಾಗಿತ್ತು ಸರ್ ಕಂಪಲ್ಸರಿ. ಅದು ಶನಿವಾರ ದಿನ ಭಾರಿ ಮಳೆ ಬಿದ್ದದ ಸರ್. ಎಲ್ಲ ಕಡೆ ಈ ಕಡೆ ಎಲ್ಲ ಫುಲ್ ಇರೋ ಫುಲ್ ಮಳೆ ಬಿದ್ದದ ಸರ್ ಶನಿವಾರ ದಿನ. ಅವತ್ತೇನು ಮಂಗಳವಾರ ಸಾಯಂಕಾಲ ಏನು ಇನ್ನ ಸರಣಿ ಮೇಘ ಸಂದೇಶ ಕಾರ್ಯಕ್ರಮ ಶುರುವಾಗಕ್ಕಿನ ಮೊದಲು ಒಂದು 15 ಮಿನಿಟ್ ಏನು ಮಳೆ ಬಿದ್ದದ ಸರ್. ಅದೇ ಸರಿ ಸರ್, ಸುಮ್ಮನೆ ಜರ ತಪ್ಪಲ್ದಾಗ ಮಳೆ ಬಿದ್ದಿದ್ದಾಗ ಅದು ಒಳಗ ಭೂಮಿದಾಗೆ ಜರ ಹಸಿದಂಗ ಆದ್ರಿ, ಅಂತ ಮಳೆ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ರೀ, ಸಿಂಧಗಿ ತಾಲೂಕ್ ಹೈನದಿಂದ ಪ್ರಭು ಕರಣಾತಿರಿ ಸರ್. ನೀವು ಹೇಳಿದ ಪ್ರಕಾರ ಭಾರಿ ಮಳೆ ಆಯ್ತು ಸರ್. ಏನೇ ಒಂದು ತಾಸ ಎಲ್ಲ ಒಂದೊಂದು ಕಳೆ ತೆಗೆ ಕೆಲಸ ಪೂರ್ತಿ ಆಗೈತ್ರಿ ಸರ್. ನೀವು ಹೇಳಿದ್ರಿ ಸರ್ ಮಳೆ ಮುಂದಿನ ವಾರ ಬರ್ತತ್ತ, ನಾವು ಕೆಲಸ ಮಾಡಿದ್ವಿ, ಬಹಳ ಖುಷಿ ಆಯ್ತ್ರಿ ಸರ್. ನಮಸ್ಕಾರ ಸರ್. ನಾ ಇಲ್ಲಿ ಇಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಭೂಪಲ್ಲಿ ಸಪ್ರೇಮ, ನಮಸ್ಕಾರಗಳು ಸರ್. ಸರ್, ಇಲ್ಲಿ ಹಲಸಂಗಿಯಲ್ಲಿ ಸ್ವಲ್ಪ ಮಳೆ ಬರಲಾಗತ್ತಿದೆ, ಅಷ್ಟೊಂದು ಜೋರು ಇಲ್ಲ, ಹೇಳ್ಕೊಳಂಗಿಲ್ಲ. ಒಂದು 15-20 ನಿಮಿಷ ಆಯ್ತು ಒಟ್ಟು ಕಂಟಿನ್ಯೂಸ್ಲಿ ಮಳೆ ಅದ. ಒಳ್ಳೆಯದಾಗಿದೆ ಸರ್, ಇಲ್ಲಿ ತನಕ ಮಳೆ ಆಗಿದ್ದಿಲ್ಲ. ನೀವು ಹೇಳಿದ ಪ್ರಕಾರ ನಮಗೆಲ್ಲ ಒಳ್ಳೆಯದಾಗಿದೆ, ತುಂಬ ಥ್ಯಾಂಕ್ಸ್. ಇಂಡಿ ತಾಲೂಕಿನ ಬಂತನಾಳ ಗ್ರಾಮದಿಂದ ಹಸನ್ ಅಭಿಷೇಕ್ ಅಂತ ಮಾತಾಡೋದು ಸರ್. ಈ ಎರಡು ದಿನ ಜಿಟ್ಟಿ ಜಿಟ್ಟಿ ಮಳೆಗಿಂತಲೂ ನಿಮ್ಮ ವಾರದ ಮೇಘ ಸಂದೇಶ ಹೇಳಿದ ಮೇಲೆ 2 ತಾಸು ಬಿಟ್ಟು 10:30 to 11 ಗಂಟೆ ತನ ಚಲೋ ಮಳೆ ಐತ್ರಿ ಸರ್. ತೊಗರಿಗೆ ಆನಂದ ಆಗೈತ್ರಿ. ಆದರೆ ಜಿಟ್ಟಿ ಜಿಟ್ಟಿ ಮಳೆಗಿಂತಲೂ ಇದು ಸ್ವಲ್ಪ ನೀರು ಹರಿದು ಹೋಗೈತ್ರಿ ಹೊಲ್ದಾಗ. ಚಲೋ ಆಗೈತ್ರಿ ಸರ್ ಮಳೆ, ಆನಂದ ಆಗೈತ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನಾನು ಜನವನ್ ಮಾತಾಡೋದು ಮೇಳಕುಂದ ಕೇಲಿಂತ. ತುಂತುರು ಮಳೆ ಬೆಳಗ್ಗೆ 5 ಗಂಟೆಯಿಂದ ಚಾಲು ಆಗಿದೆ ಸರ್. ನಮಸ್ಕಾರ ಸರ್. ಅಕ್ಕಲ್ಕೋಟ್ ತಾಲೂಕು ಕುಮಟಾದಿಂದ ಸಿದ್ರಾಮ್ ಹಾಲೊಳ್ಳಿ. ಚಿಂಚೋಳಿ ಹಾಗೂ ಕುಮಟಗಿಯಲ್ಲಿ ತುಂತುರು ಮಳೆ ಇವತ್ತು ಸ್ಟಾರ್ಟ್ ಆಗಿದೆ. ಇಂಡಿ ತಾಲೂಕು ನಂದರಿಗೆಯಿಂದ ಪುಂಡಲಿ ಗುಬ್ಯಾಡ. ಒಳ್ಳೆ ಮಳೆ ಬರುತ್ತೆ ಸರ್, 10-15 ಮಿನಿಟ್ ಸರ್ ಚಾಲು ಆಗಿ, 9-15 ಚಾಲು ಆಗಿದೆ ಸರ್. ಏಕಟೆ ಅದ ಸರ್, ಜಡಿ ಮಳೆ ಆಲತ್ತ ಸರ್. ಥ್ಯಾಂಕ್ಸ್ ಸರ್. ನಮಸ್ಕಾರಗಳು ಸರ್. ಸರ್, ನಾನು ಸಂಗನಗೌಡ ಸಿದ್ದಗೌಡ ಶ್ರೀನಿವಾಸ ಅಡಿಗೆಯಿಂದ. ನಮ್ಮಲ್ಲಿ ಒಂದು 15 ನಿಮಿಷ ಆಯ್ತು ಸರ್ ಮಳೆ ಪ್ರಾರಂಭ ಆಗಿದೆ. ಹೀಗಾಗಿ ಸುಮಾರು ದಿನಗಳಿಂದ ಮಳೆ ಬಂದಿದ್ದಿಲ್ಲ ಸರ್. ಇದು ಮಳೆ ಒಂದು ಒಳ್ಳೆಯ ಖುಷಿಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು, ತುಂಬ ಖುಷಿ ಆಗ್ತಾ ಇದೆ ಸರ್. ಸುತ್ತಲೂ ಒಂದು ಮೋಡ ಕವಿದ ವಾತಾವರಣ ಇದೆ ಸರ್. ಇನ್ನು ಮಳೆ ಮುಂದುವರಿಯುವ ಲಕ್ಷಣ ಕಂಡು ಬರ್ತಾ ಇದೆ. ಧನ್ಯವಾದಗಳು ಸರ್. ಅನೇಕರು ತಾವು ನಮಗ ಸಂದೇಶಗಳನ್ನ ಕಳಿಸಿ ತಮ್ಮ ವಿಚಾರಗಳನ್ನ ಹೇಳಿದ್ದೀರಿ, ಮತ್ತ ಏನು ಆಗ್ತಾ ಇದೆ ವಾತಾವರಣದ ಜೊತೆಗೆ ಅನ್ನುವಂತಹ ವಿಚಾರ ಕೂಡ ನಮಗೆ ತಿಳಿಸಿದ್ದೀರಿ. ಇಂಡಿ ತಾಲೂಕು ಅಥರ್ಗದಿಂದ ಸಂತೋಷ್ ಧಾರೇಕರ್ ಅವರು ಅಥರ್ಗದೊಳಗ ಮಳೆ ಆಗಿದ್ರ ಬಗ್ಗೆ ತಿಳಿಸಿದ್ದಾರೆ. ಬಹಳ ದಿವಸಗಳಿಂದ ಮಳೆನೇ ಇರಲಿಲ್ಲ, ಅಥರ್ಗದೊಳಗ ಮಳೆ ಆಗ್ತಾ ಇರುವುದು ಬಹಳ ಸಂತೋಷ ತಂದದ ಅಂತ ಹೇಳಿ ಸಂತೋಷ್ ಧಾರೇಕರ್ ಅವರು ಹೇಳ್ತಾ ಇದ್ದಾರೆ. ಅಫಜಲ್ಪುರ್ ತಾಲೂಕು ಮಣ್ಣೂರದೊಳಗ ಉತ್ತಮ ಮಳೆ ಆಗಿದೆ ಅನ್ನುವಂತಹ ಮಾತನ್ನ ರಾಹುಲ್ ಹೊಸೂರ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಅಫಜಲ್ಪುರ್ ತಾಲೂಕು ಮಾಶಾಳದಿಂದ ರಾಮಲಿಂಗಯ್ಯ ಮಠ ಅವರು ತಮ್ಮ ಊರಿನೊಳಗ ಮಳೆ ಆಗಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ರಾತ್ರಿ ಪೂರ್ತಿ ಸಾಧಾರಣವಾಗಿ ಮಳೆ ಆಗಿದೆ, ಬೆಳೆಗಳಿಗೆ ಉತ್ತಮ ಅನ್ನುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ನಾಗರಹಳ್ಳಿ ಕ್ಯಾಂಪಿನಿಂದ ದುರ್ಗಾ ಸತ್ಯನಾರಾಯಣ ಅವರು ಒಂದು ಮೆಸೇಜ್ ಕಳಿಸಿ ಮಂಗಳವಾರ ಮತ್ತು ಬುಧವಾರ ಒಳ್ಳೆ ಮಳೆಯಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬಸವಕಲ್ಯಾಣ ತಾಲೂಕು ಗುಂಡೂರದಿಂದ ಹಾಜಿ ಮಸ್ತಾನ್ ಅವರು ಮಳೆ ಬಹಳ ಚಲೋ ಆಯ್ತು, 11 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ಮಳೆ ಬಂತು ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಕಲಬುರಗಿ ತಾಲೂಕು ಶ್ರೀನಿವಾಸ ಸರಡಗಿ ಒಳಗ 21ನೇ ತಾರೀಕು ಸಾಯಂಕಾಲ 4:30 ಎರಡು ಮೂರು ತಾಸು ಸಾಧಾರಣ ಪ್ರಮಾಣದ ಮಳೆ ಆಗಿದೆ ಅಂತ ಹೇಳಿ ಸಂಗಣಗೌಡ ಸಿದ್ದಗೊಂಡವರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ಆಳಂ ತಾಲೂಕು ಸುಂಟ್ನೂರ್ ಗ್ರಾಮದ ಕೃಷ್ಣ ದೇಶಪಾಂಡೆ ಅವರು ಒಂದು ಮೆಸೇಜ್ ಕಳಿಸಿ ಕಲಬುರಗಿ ಒಳಗ ಸರಿಯಾದ ಕಾಲಕ್ಕೆ ಮಳೆ ಆದಂಗಾಗಿದೆ, ರೈತರಿಗೆ ಬಹಳ ಅನುಕೂಲ ಆಗಿದ, ಅಲ್ಲದೆ ಸುಂಟ್ನೂರ್ ಮತ್ತ ಪಟ್ಟಣದೊಳಗೂ ಸಹಿತ ಒಳ್ಳೆ ಮಳೆ ಬಂದದ, ರೈತರ ಮುಖದೊಳಗ ಚೈತನ್ಯ ಬಂದಿದೆ, ಅವರ ಮುಖಗಳು ಅರಳಿದ್ದಾವೆ ಅನ್ನುವಂತಹ ಮಾತನ್ನ ಬಹಳ ಸಂತೋಷದಿಂದ ಕೃಷ್ಣ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕ್ ಹಿಂಗಣಿಯಿಂದ ರಾಹುಲ್ ಅಲ್ಲಾಪುರೆ ಅವರು ಹಿಂಗಣಿ ಒಳಗ ಮಧ್ಯಮ ಪ್ರಮಾಣದ ಮಳೆ ಸುಮಾರು 1 ತಾಸು ಆಗಿದೆ ಅನ್ನುವಂತಹ ಸೂಚನೆಯನ್ನ ನಮಗೆ ಕೊಡ್ತಾ ಇದ್ದಾರೆ. ಜೇವರ್ಗಿ ತಾಲೂಕು ನೇದಲಗಿಯಿಂದ ಕಲ್ಯಾಣರಾವ್ ಬಿರಾದಾರ್ ಅವರು ನೇದಲಗಿ ಒಳಗ ತುಂತುರು ಮಳೆಯಾಗಿ ಸಂತೋಷ ಆಗ್ಯದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಜೇವರ್ಗಿ ತಾಲೂಕು ಅರಳಗುಂಡಿಗೆಯಿಂದ ಗತ್ತರಿಗೆ ಅವರು ಒಂದು ಮೆಸೇಜ್ ಕಳಿಸಿ ಅರಳಗುಂಡಿಗೆ ಒಳಗ ಬೆಳಿಗ್ಗೆ 3ರಿಂದ ಅಂದ್ರೆ ನಸಿಕ್ನಾಗ 3ರಿಂದ ತುಂತುರು ಮಳೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಜೇವರ್ಗಿ ತಾಲೂಕು ಕೂಟ್ನೂರದಿಂದ ಅಶೋಕ್ ಸಾಹು ಅವರು ಒಂದು ಮೆಸೇಜ್ ಕಳಿಸಿ ನಮ್ಮೂರೊಳಗ ಜಿಟಿ ಜಿಟಿ ಮಳೆಯಾಗ್ಯದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಚಿತ್ತಾಪುರ ತಾಲೂಕು ತೆಂಗಳಿಯಿಂದ ಶರಣಯ್ಯ ಸ್ವಾಮಿ ಭೈರಾಮಡಿಯವರು ಕೂಡ ತೆಂಗಳಿ ಒಳಗ ಜಿಟಿ ಜಿಟಿ ಮಳೆ ಆಗಿದೆ ಅನ್ನುವಂತಹ ಒಂದು ಸುದ್ದಿಯನ್ನ ನಮಗ ನೀಡ್ತಾ ಇದ್ದಾರೆ. ಇನ್ನು ಅನೇಕರು ನಮಗೆ ಕರೆ ಮಾಡಿದ್ದಾರೆ, ಕೆಲವರ ಕರೆಗಳನ್ನ ನಾವು ತಗೊಳ್ಳೋದಕ್ಕ ಸಾಧ್ಯ ಆಯ್ತು, ಇನ್ನು ಕೆಲವರ ಕರೆಗಳು ಮಿಸ್ ಆಗಿ ಹೋದು. ಯಾರ್ದು ಮಿಸ್ ಆಗಿದ ದಯವಿಟ್ಟು ಬೇಜಾರು ಮಾಡ್ಕೊಳ್ಬಾರ್ದು, ತಮಗ ಯಾವಾಗ ಅನುಕೂಲ ಆಗ್ತದ ತಾವು ಕರೆ ಮಾಡ್ರಿ, ನಮಗ ಅವಕಾಶ ಇತ್ತು ಅಂತಂದ್ರ ನಾವು ತಗೊಳ್ತೀವಿ, ನಿಮ್ಮ ಜೊತೆಗೆ ಮಾತಾಡ್ತೀವಿ, ಏನಾದ್ರೂ ಸಮಸ್ಯೆಗಳಿದ್ದು ಅಂತಂದ್ರೂ ಕೂಡ ಪರಿಹಾರ ಮಾಡೋದಕ್ಕ ನಾವು ಪ್ರಯತ್ನ ಮಾಡ್ತೀವಿ. ಬಸವಕಲ್ಯಾಣ ತಾಲೂಕು ಯಳವಂತಿಗೆಯಿಂದ ಅಣ್ಣಾರಾವ್ ಬಿರಾದಾರ್ ಅವರು, ಆಳಂದ ತಾಲೂಕು ಬೆಣ್ಣೆಶೇರೂರದಿಂದ ಸಿದ್ದಣ್ಣ ಕುಂಬಾರ್ ಅವರು ಬಹಳ ಒಳ್ಳೆ ಮಳೆ ಆಯ್ತು ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾರೆ. ಬೆಳೆಗಳೆಲ್ಲ ಒಣಗೊಂಟಿದ್ದು ಈ ಮಳೆ ಬಂದು ಅಗದಿ ಆರಾಮಾಗ್ಯದ, ಬಹಳ ಖುಷಿ ಆಗ್ಯದ ನಮ್ಮ ರೈತರಿಗೆ ಅನ್ನುವಂತ ಮಾತನ್ನ ಅವರು ಬಹಳ ಆನಂದದಿಂದ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಈ ಮಳೆ ಈ ಸದ್ಯಕ್ಕೆ ಆಗಿರ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಇತ್ತು ಅನ್ನುವಂತ ಮಾತನ್ನು ಕೂಡ ಅವರು ಸೇರಿಸ್ತಾ ಇದ್ದಾರೆ. ಆಳಂ ತಾಲೂಕು ಮಡಾಳದಿಂದ ಬಸವರಾಜ್ ಕಡಗಂಚಿ ಅವರು ಸ್ವಲ್ಪ ಬೇಸರದಿಂದನೆ ಮಾತಾಡಿದ್ರು, ಯಾಕಪ್ಪ ಅಂತಂದ್ರ ಅವರಲ್ಲಿ ಮಳೆ ಆಗಿದ್ರು ಕೂಡ ಬಹಳ ಒಳ್ಳೆ ಪ್ರಮಾಣದ ಮಳೆ ಅಲ್ಲ, ಸ್ವಲ್ಪ ಆಗ್ಯದ, ಇನ್ನೂ ಚಲೋ ಆಗಬೇಕಾಗಿತ್ತು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅಫಜಲ್ಪುರ್ ತಾಲೂಕು ಗೌರಾಬಿಯಿಂದ ರವಿಕುಮಾರ್, ಬಾಲ್ಕಿ ತಾಲೂಕು ಸಿದ್ದೇಶ್ವರದಿಂದ ಪ್ರದೀಪ್, ಕಮಲಾಪುರ ತಾಲೂಕು ಸ್ವಂತದಿಂದ ಕುಲಕರ್ಣಿ ಅವರು, ಆಳಂ ತಾಲೂಕು ಮುನ್ನೋಳಿಯಿಂದ ವೀರಭದ್ರಪ್ಪ ಜವಳಿಗೆ ಅವರು, ಚಿಟಗುಪ್ಪ ತಾಲೂಕು ಬೆಳಕೇರದಿಂದ ದೂಳಪ್ಪ ಮೇತ್ರಿ ಅವರು, ಅಫಜಲ್ಪುರ ತಾಲೂಕು ಮಣೂರದಿಂದ ಚಂದ್ರಶೇಖರ್ ಹೊಸೂರ್ಕರ್, ಚಿಂಚೋಳಿ ತಾಲೂಕು ಹಸರಗುಂಡಿಯಿಂದ ಶರಣಪ್ಪ ಕುಲಕರ್ಣಿ ಅವರು, ಬೀದರ್ ತಾಲೂಕು ಕಾಡವಾದಿಂದ ಕಲ್ಯಾಣರಾವ್ ಮರಕುಂದ, ಸಿಂದಗಿ ತಾಲೂಕು ನಾಗರಹಳ್ಳಿಯಿಂದ ನಾನಾಗೌಡ ಪಾಟೀಲ್ ಅವರು, ಮತ್ತ ಇನ್ನೂ ಅನೇಕರು ನಮಗೆ ಕರೆ ಮಾಡಿ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಮಗೆ ವೀರಭದ್ರಪ್ಪ ಜವಳಿಗೆಯವರು ಒಂದು ಸಂತೋಷದ ವಿಷಯವನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಏನಪ್ಪಾ ಅಂತಂದ್ರ ಅವರ ಊರಿನೊಳಗ ಹೆಸರಿನ ಕೊಯ್ಲನ್ನ ಎಲ್ಲರೂ ಕೂಡ್ಕೊಂಡು ಮಾಡಿದ್ರು. ಸುಮಾರು 4,000-5,000 ಚೀಲಗಳನ್ನ ಅವರು ಕೊಯ್ಲು ಮಾಡಿ ಮನೆಗೆ ಸಾಗಿಸಿದ್ರು. ಇದರಿಂದ ಬಹಳ ಸಂತೋಷ ಆಗಿದೆ, ನಮ್ಮ ರೈತರು ಕೂಡ ಬಹಳ ಸಂತೋಷದೊಳಗಿದ್ದಾರ. ಯಾಕಪ್ಪ ಅಂತಂದ್ರ ಯಾವಾಗ ಯಾವಾಗ ನಮಗೆ ಅವಕಾಶ ಇತ್ತು ಆ ಸಮಯದೊಳಗ ನಾವು ಕೊಯ್ಲು ಮಾಡಿಕೊಂಡು ನಮ್ಮ ಉತ್ಪನ್ನವನ್ನ ಮನೆಗೆ ಸಾಗಿಸಿದ್ವಿ. ಏನು ಮೇಘ ಸಂದೇಶದ ಮೂಲಕ ನಮಗೆ ಮಾಹಿತಿ ಸಿಗ್ತಾ ಇದೆ, ಮುನ್ಸೂಚನೆ ಸಿಗ್ತಾ ಇದೆ, ಅದರ ಪ್ರಕಾರವಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ಬೆಳೆಗಳಿಗೆ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹಿಂಗಾಗಿ ನಮಗ ಉಳಿತಾಯ ಆಗ್ತಾ ಇದೆ, ಎಲ್ಲೂ ನುಕ್ಸಾನ್ ಅನ್ನೋದೇ ಇಲ್ಲ ಅನ್ನುವಂತಹ ಮಾತನ್ನ ಬಹಳ ತೃಪ್ತಿಯಿಂದ ಬಹಳ ಕೃತಜ್ಞತಾ ಭಾವದಿಂದ ಅವರು ಹೇಳಿದ್ರು. ಬಹಳ ಸಂತೋಷ ಆಗ್ತದೆ ಇಂತಹ ಉದಾಹರಣೆಗಳನ್ನ ಕೇಳಿ. ಅನೇಕರು ತಾವು ಈ ಸೌಲಭ್ಯವನ್ನ ಪಡ್ಕೊಂಡು ಉಪಯೋಗ ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಬಹುಮಾನ ಕೊಟ್ಟಷ್ಟೇ ಸಂತೋಷ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ ನನಗ ಹೇಳಬೇಕು ಅಂತ ಅನಿಸ್ತಾ ಇದೆ. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳು. ವಾತಾವರಣ ಬಹಳಷ್ಟು ಹದಗೆಡ್ತಾ ಇದೆ ಅನ್ನೋದು ನಮಗ ಹೆಜ್ಜೆ ಹೆಜ್ಜೆಗೂ ಅನುಭವಕ್ಕೆ ಬರ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕಳೆದ ವಾರ ಒಂದು ಉದಾಹರಣೆ ಅಂತ ಹೇಳಿ ಹೇಳಬಹುದು. ಇಂಥ ವೈಪರೀತ್ಯಗಳನ್ನ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರಿಂದ ಈ ವಾತಾವರಣವನ್ನ ಸಮತೋಲನ ತರುವುದಕ್ಕೆ ನಮ್ದೇ ಆದಂತಹ ಒಂದು ಜವಾಬ್ದಾರಿಗಳದಾವ. ನಾವು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಬೇಕಾಗಿದ. ಇದು ವೈಯಕ್ತಿಕವಾಗಿ ಮಾಡಬೇಕಾದಂತಹ ಕೆಲಸ ಅಲ್ಲ. ಆದ್ರೆ ವೈಯಕ್ತಿಕವಾಗಿ ನಾವು ಮಾಡದೇ ಇದ್ರೆ ನಡೆಯುವುದಿಲ್ಲ. ನಾವು ಏನ್ ಕೆಲಸ ಮಾಡ್ತೀವಿ ಅದು ನಮ್ಮ ಸಮಾಜಕ್ಕೆ ಪೂರಕವಾಗಿ ಇರುವಂತಹ ಒಂದು ಕೆಲಸ ಆಗಬೇಕು. ನಾವು ಒಬ್ರು ಈ ಕೆಲಸ ಮಾಡೋದ್ರಿಂದ ಅದು ಸಮಾಜಕ್ಕೆ ಉಪಯೋಗ ಆಗ್ತದ ಮತ್ತು ನಮ್ಮ ಪರಿಸರಕ್ಕೂ ಉಪಯೋಗ ಆಗ್ತದ. ಆದ್ರಿಂದ ಈ ನಿಟ್ಟಿನೊಳಗ ನಾವು ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನ ಇವತ್ತಿನ ದಿವಸ ತಗೊಳ್ಬೇಕಾಗಿದ. ನಾವಷ್ಟೇ ಅಲ್ಲ, ನಮ್ಮ ಸರ್ಕಾರಗಳು ಮುಂದೆ ನಿಂತು ಇದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಆ ಕೆಲಸಗಳನ್ನ ಮಾಡಬೇಕಾಗಿದ. ನಮ್ಮ ರಾಜ್ಯ ಸರ್ಕಾರ ಇರಬಹುದು, ನಮ್ಮ ದೇಶದ ಸರ್ಕಾರ ಇರಬಹುದು, ಅಥವಾ ಬೇರೆ ಬೇರೆ ದೇಶಗಳ ಸರ್ಕಾರ ಇರಬಹುದು, ವಿಶ್ವಸಂಸ್ಥೆ ಇರಬಹುದು, ಹಿಂಗ ಎಲ್ಲಾ ಸಂಸ್ಥೆಗಳು ಇದರ ಬಗ್ಗೆ ಕಾಳಜಿ ವಹಿಸಿ ಒಂದು ದೊಡ್ಡ ಆಂದೋಲನವನ್ನ ಈ ನಿಟ್ಟಿನೊಳಗೆ ಮಾಡಿ ಭೂಮಿಯ ಹದಗೆಡ್ತಾ ಇರುವಂತಹ ವಾತಾವರಣವನ್ನ ಮತ್ತೆ ಮೊದಲಿನಂಗ ಚೈತನ್ಯದಾಯಕವಾಗಿ ಮಾಡುವಂತಹ ಕೆಲಸದೊಳಗ ತೊಡಕೊಳ್ಬೇಕಾಗಿದ್ದು ಬಹಳ ಮುಖ್ಯವಾದಂತಹದ್ದು. ಈ ನಿಟ್ಟಿನೊಳಗ ನಮ್ಮ ರಾಜ್ಯ ಸರ್ಕಾರ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದು ನಾವೆಲ್ಲ ಗಮನಿಸಬೇಕಾದಂತಹ ಒಂದು ಅಂಶ. ಹವಾಮಾನದ ಬದಲಾವಣೆಯ ಒತ್ತಡದಿಂದಾಗಿ ಏನಾಗ್ತದಪ್ಪ ಅಂತಂದ್ರ ಕೃಷಿ ಇರಬಹುದು, ಮೀನುಗಾರಿಕೆ ಇರಬಹುದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಿರಬಹುದು, ಅವುಗಳ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇಂಥ ದುಷ್ಪರಿಣಾಮಗಳು ಆಗಬಾರದು, ಇವೆಲ್ಲ ಸರಿ ಹೋಗಬೇಕು ಅನ್ನುವಂತಹ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ ಸರ್ಕಾರ ಈಗ ಕೇಂದ್ರ ಸರ್ಕಾರಕ್ಕೆ ನೀಡಿದೆ. 2030 ವೇಳೆಗೆ ಹವಾಮಾನ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳನ್ನ ಸಾಧ್ಯವಾದಷ್ಟು ತಡೆಗಟ್ಟುವ ನಿಟ್ಟಿನೊಳಗ ವಿಶ್ವಸಂಸ್ಥೆಯ ಸೂಚನೆಯ ಪ್ರಕಾರ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಂದ ಕ್ರಿಯಾ ಯೋಜನೆಯನ್ನ ತರಿಸಿಕೊಂಡದ. ಕೇಂದ್ರದಿಂದ ಅನುಮತಿ ಸಿಕ್ಕ ಕೂಡಲೇ ನಿಯಂತ್ರಣ ಕ್ರಮಗಳನ್ನ ಆರಂಭಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಬೇರೆ ಬೇರೆ ವಲಯಗಳ ತಜ್ಞರಿಂದ ಪಡೆದಂತಹ ಅಧ್ಯಯನ ವರದಿಗಳನ್ನು ಆಧರಿಸಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿದೆ. ತಜ್ಞರು ಪರಿಣಾಮಗಳು ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ತಮ್ಮ ವರದಿಗಳಲ್ಲಿ ವಿವರವಾಗಿಯೇ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಪರಿಸರದೊಳಗ ಸಮತೋಲನ ಕಾಪಾಡಿ ಉಷ್ಣಾಂಶ ಹೆಚ್ಚಾಗಲಾರದಂಗ ನಿಯಂತ್ರಣ ಮಾಡದೇ ಇದ್ರೆ ಅದರ ಪರಿಣಾಮಗಳು ಇಡೀ ಮನುಕುಲದ ಮೇಲೆ ಉಂಟಾಗ್ತಾವ. ಒಟ್ಟಾರೆ ಮನುಷ್ಯನ ಜೀವನದ ಮೇಲೆ ಒಂದು ಗಾಢ ಪರಿಣಾಮ ಬೀರುವುದಂತೂ ಗ್ಯಾರಂಟಿ ಅಂತ ಹೇಳಿ ಹೇಳ್ಬಹುದು. ರಾಜ್ಯದೊಳಗ ಯಾವ ಯಾವ ವಲಯದೊಳಗ ಯಾವ್ಯಾವ ಮಟ್ಟಿನ ಪರಿಣಾಮಗಳಾಗ್ತಾವ ಅನ್ನುವಂತಹ ಒಂದು ವಿಷಯದ ಮೇಲೆ ಸಾಕಷ್ಟು ಚರ್ಚೆ ಆಗ್ಯಾವ. ಆದ್ರೆ ಕ್ರಿಯಾ ಯೋಜನೆಗಾಗಿ ಸಲ್ಲಿಸಿರುವಂತಹ ಅಧ್ಯಯನದ ವರದಿಗಳು ಯಾವ ರೀತಿ ಭೀಕರ ಪರಿಣಾಮಗಳ ಆಗಬಹುದು ಅನ್ನುವಂತಹ ವಿಚಾರವನ್ನ ಬಹಳ ವಿಸ್ತಾರವಾಗಿ ತಿಳಿಸ್ಯಾವ ಅಂತೇಳಿ ಹೇಳಬಹುದು. ಯುನೈಟೆಡ್ ಕಿಂಗ್ಡಮ್ನ ಸಂಸ್ಥೆಯೊಂದರ ಅಧ್ಯಯನದ ಪ್ರಕಾರ 2040 ವೇಳೆಗೆ ಭಾರತದೊಳಗೆ ಸುಮಾರು 5 ಕೋಟಿ ಜನರು ಬಡತನಕ್ಕೆ ಸಿಲುಕಿಕೊಳ್ತಾರ ಅನ್ನುವಂತಹ ಮಾತು ಅದ. ಅದನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಬೇಕಾಗ್ಯದ. ಹವಾಮಾನದ ಬದಲಾವಣೆಯಿಂದಾಗಿ ಆಗುವಂತಹ ಪರಿಣಾಮಗಳಿಂದ ನಮ್ಮ GDP ಮೇಲೆ 3.5% ನಷ್ಟ ಆಗ್ತದ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ GDPಯ 20% ಇದರ ಮೇಲೆ ಖರ್ಚು ಮಾಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಸಹಿತ ಹೆಚ್ಚಿನ ಮೊತ್ತವನ್ನ ಬೇರೆ ಬೇರೆ ಇಲಾಖೆಗಳ ಮೂಲಕ ಖರ್ಚು ಮಾಡುವುದಕ್ಕೆ ಸಿದ್ಧ ಇರುವುದಾಗಿ ಕ್ರಿಯಾ ಯೋಜನೆ ಒಳಗ ತಿಳಿಸಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಹವಾಮಾನದ ವೈಪರೀತ್ಯದಿಂದ ಏನೇನು ಪರಿಣಾಮಗಳಾಗ್ತಾವ ಅದು ಈಗ ಬಹುಶಃ ಕೆಲವು ವಿಷಯಗಳು ತಮ್ಮ ಅನುಭವಕ್ಕೆ ಇದ್ದೇ ಅದಾವ. ಇನ್ನು ಕೆಲವನ್ನ ನಾವು ನೋಡೋದಾದ್ರ ಮಳೆಯ ಮಾರುತಗಳ ವ್ಯತ್ಯಾಸದಿಂದಾಗಿ ಬರ ಮತ್ತು ಪ್ರವಾಹ ಎರಡೂ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಕೃಷಿ ಭೂಮಿ ಕಡಿಮೆ ಆಗ್ತದ, ಕೃಷಿ ಒಳಗ ಉತ್ಪಾದಕತೆ ಕಡಿಮೆ ಆಗ್ತದ, ಆರೋಗ್ಯದ ಮೇಲೆ ಪರಿಣಾಮವಾಗಿ ರೋಗಗಳು ಹೆಚ್ಚಾಗ್ತಾವ, ಪ್ರಾಣಿಗಳಿಂದ ಬರುವಂತಹ ಕಾಯಿಲೆಗಳು ಸಹಿತ ಜಾಸ್ತಿ ಆಗ್ತಾವ. ಮೇಲ್ಮೈ ನೀರಿನ ಜೊತೆಗೆ ಅಂತರ್ಜಲದ ಮಟ್ಟ ಕೂಡ 25-30% ಕಡಿಮೆಯಾಗಿ ಕುಡಿಯುವ ನೀರಿಗೆ ಈಗಾಗಲೇ ಹಾಹಾಕಾರ ಅದ. ಮುಂದಿನ ದಿವಸಗಳಲ್ಲಿ ಮತ್ತು ಅದು ಹೆಚ್ಚಿಗಾಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕೀಟಗಳು ಮತ್ತೆ ಜೇನುನೊಣಗಳು ಕಡಿಮೆಯಾಗಿ ಪರಾಗಸ್ಪರ್ಶ ಇಲ್ಲದಂಗಾಗಿ ಹಣ್ಣುಗಳ ಉತ್ಪಾದನೆ ಅಥವಾ ಆಹಾರದ ಉತ್ಪಾದನೆ ಬಹಳಷ್ಟು ಪ್ರಮಾಣದೊಳಗ ಕಡಿಮೆ ಆಗ್ತದ. ಮೀನುಗಾರರಿಗೆ ತೊಂದರೆ ಆಗ್ತದ. ಕಾಡ್ಗಿಚ್ಚಿನಂತಹ ವಿಕೋಪಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಉಂಟಾಗ್ತಾವ. ಬಡತನ ರೇಖೆಗಿಂತ ಕೆಳಗಿರುವ ಸಂಖ್ಯೆ ಒಳಗ ಹೆಚ್ಚಳ ಆಗ್ತದ. ಕರಾವಳಿ ಭಾಗದೊಳಗ ಕಡಲ ಕೊರೆತದ ಅನುಭವ ಹೆಚ್ಚಾಗ್ತದ. ರಸ್ತೆ, ಸೇತುವೆ, ವಿದ್ಯುತ್ತು, ಅಣೆಕಟ್ಟೆ ಅಂತಹ ಮೂಲ ಸೌಕರ್ಯಗಳಿಗೆ ಹಾನಿ ಉಂಟಾಗುವುದಂತೂ ಗ್ಯಾರಂಟಿ. ತಾವು ನೋಡ್ತಾ ಇದ್ದೀರಿ, ಪ್ರವಾಹ ಬಂದಾಗ ರಸ್ತೆಗಳು ಹಾಳಾಗ್ತಾವ, ಸೇತುವೆಗಳು ಹಾಳಾಗ್ತಾವ, ಅಣೆಕಟ್ಟುಗಳಿಗೆ ಧಕ್ಕೆ ಉಂಟಾಗ್ತದ. ಹಿಂಗೆಲ್ಲ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವ. ಬಹುತೇಕ ನಗರಗಳಿಗೆ ಪ್ರವಾಹದ ಭೀತಿ ಬರ್ತದ. ಮೇವಿನ ಉತ್ಪಾದನೆ ಕಡಿಮೆ ಆಗ್ತದ. ಮೇವಿನ ಉತ್ಪಾದನೆ ಕಡಿಮೆ ಆಯ್ತು ಅಂತಂದ್ರ ಜಾನುವಾರುಗಳ ಮೇಲೆ ಪರಿಣಾಮ ಆಗ್ತದ. ಜಾನುವಾರುಗಳು ಹಸಿವಿನಿಂದ ಕಂಗಾಲಾದ್ರ ಅದು ನಮ್ಮ ಕೃಷಿ ಮೇಲೆ ದುಷ್ಪರಿಣಾಮ ಬೀರ್ತದ. ಹಿಂಗ ಒಂದಕ್ಕೊಂದು ಇದು ಚೈನ್ ರಿಯಾಕ್ಷನ್ ಇದ್ದಂಗ. ಒಂದು ಕೊಂಡಿ ಎಲ್ಲೋ ಹೋಯ್ತಪ್ಪ ಅಂತಂದ್ರ ಅದು ಇನ್ನೊಂದಕ್ಕ ಬಹಳಷ್ಟು ಸಮಸ್ಯೆ ಉಂಟು ಮಾಡುತ್ತದ. ಈ ಕ್ರಿಯಾ ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕ. ಅದರೊಳಗೆ ಏನದ ಸ್ಥೂಲವಾಗಿ ನಾವು ಅದನ್ನ ನೋಡೋಣ. ಮುಖ್ಯವಾಗಿ ಕಲ್ಲಿದ್ದಲು ಏನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅದರಿಂದ ಬಹಳಷ್ಟು ವಾಯು ಮಾಲಿನ್ಯ ಆಗ್ತಾ ಇದೆ. ಅದಕ್ಕಾಗಿ ಕಲ್ಲಿದ್ದಲಿನ ಬಳಕೆಯನ್ನ ಕಡಿಮೆ ಮಾಡುವುದು, ನವೀಕೃತ ಇಂಧನ ಬಳಕೆ ಶೇಕಡಾ 40% ಹೆಚ್ಚಳ ಮಾಡುವಂತಹದ್ದು, ವರ್ಷಕ್ಕ 60,000-80,000 ಹೆಕ್ಟೇರ್ ಅರಣ್ಯವನ್ನ ವೃದ್ಧಿ ಮಾಡುವುದು, ಕೃಷಿ ಒಳಗ ನೀರಿನ ಬಳಕೆಯನ್ನ ಕಡಿಮೆ ಮಾಡುವುದು, ಕಡಿಮೆ ನೀರು ಬೇಡುವಂತಹ ಬೆಳೆಗಳನ್ನ ಬೆಳೆಯುವುದಕ್ಕೆ ಆದ್ಯತೆ ಕೊಡುವುದು, ಕೃಷಿ ಹೊಂಡ ಚೆಕ್ಡ್ಯಾಮ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡುವುದು, ಜಾನುವಾರುಗಳ ಸಗಣಿಯಿಂದ ಮಿಥೇನ್ ಕಡಿಮೆ ಮಾಡುವುದಕ್ಕೆ ದೇಶಿ ತಳಿಗಳ ಪೋಷಣೆಗೆ ಆದ್ಯತೆಯನ್ನ ನೀಡುವುದು, ದೇಶಿ ತಳಿಗಳಲ್ಲಿ ಕಡಿಮೆಯಾಗುವಂತಹ ಹಾಲಿನ ಉತ್ಪಾದನೆಗೆ ಪರ್ಯಾಯ ಮೂಲಗಳನ್ನ ನಾವು ಹುಡುಕಾಡುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡುವುದು, ಅಂದ್ರೆ ಅದಕ್ಕೆ ತಕ್ಕಂತಹ ಮೇವಿನ ಉತ್ಪಾದನೆಯನ್ನ ನಾವು ಹೆಚ್ಚು ಮಾಡುವಂತದ್ದು, ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕಗಳನ್ನ ಹೆಚ್ಚಿಸುವುದು, ಗ್ರೀನ್ ಹೌಸ್ ಗ್ಯಾಸ್ಗಳಾದಂತಹ ಹೈಡ್ರೋಕಾರ್ಬನ್ಗಳು, ಕಾರ್ಬನ್ ಡೈಆಕ್ಸೈಡ್ ಇತರ ಅನಿಲಗಳನ್ನ ಶೇಕಡಾ 35% ಕಡಿಮೆ ಮಾಡುವುದು, ವಿದ್ಯುತ್ ಚಾಲಿತ ವಾಹನಗಳ ಜೊತೆಗೆ ಸಮೂಹ ಸಾರಿಗೆ ಬಳಕೆಯನ್ನ ಜಾಸ್ತಿ ಮಾಡುವುದು, ವಾಹನಗಳಲ್ಲಿ ಹೊಗೆ ಮಾಲಿನ್ಯ ಕಡಿಮೆ ಮಾಡುವುದು, ಕೈಗಾರಿಕೆಗಳಲ್ಲಿ ಸಹಿತ ಹೊಗೆ ಮಾಲಿನ್ಯ ಕಡಿಮೆ ಮಾಡುವುದಕ್ಕೆ ಸೋಲಾರ್ ವಿದ್ಯುತ್ ಬಳಕೆಗೆ ಆದ್ಯತೆ ನೀಡುವುದು, ನೀರಿನ ನಷ್ಟ ಕಡಿಮೆ ಮಾಡುವುದಕ್ಕೆ ಹೆಚ್ಚಿನ ಒತ್ತು ಕೊಡುವುದು, ವಾಹನಗಳ ಸಂಖ್ಯೆಗೆ ನಿಯಂತ್ರಣ ಹೇರುವುದು, ಆಮೇಲೆ ಮನೆಗಳಲ್ಲಿ ನಾವು ಬಳಸ್ತಾ ಇದ್ದೀವಿ ಎಸಿಗಳನ್ನ, ಅವುಗಳ ಬಳಕೆಯನ್ನ ಕಡಿಮೆ ಮಾಡುವುದರ ಕಡೆ ನಮ್ಮ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದು, ಇಂಥ ಅನೇಕ ಕಾರ್ಯಕ್ರಮಗಳು ಈ ಕ್ರಿಯಾ ಯೋಜನೆ ಒಳಗ ಅದಾವ. ಮಲೇಷ್ಯಾದೊಳಗ ಒಂದು ಅಧ್ಯಯನ ಮಾಡಿದ್ದಾರೆ, ಪರಾಗಸ್ಪರ್ಶ ಯಾವ ರೀತಿ ಕಡಿಮೆ ಆಗ್ತದೆ ಅನ್ನುವಂತಹ ವಿಚಾರದ ಮೇಲೆ ಈ ಕೀಟಗಳು ಆಮೇಲೆ ಬಾವಲಿಗಳಿಂದ ಸಹಿತ ಪರಾಗಸ್ಪರ್ಶ ಆಗ್ತದ. ಇಂಥ ಕೀಟಗಳಾಗ್ಲಿ ಅಥವಾ ಏನು ಜೀವಿಗಳದಾವ ಇವುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಪರಾಗಸ್ಪರ್ಶದ ಕ್ರಿಯೆ ಮೇಲೆ ಬಹಳಷ್ಟು ಪರಿಣಾಮಗಳು ಆಗ್ತಾ ಇದ್ದಾವೆ. ಪರಾಗಸ್ಪರ್ಶ ಆಗುವುದು ಬಹಳಷ್ಟು ಕಡಿಮೆ ಆಗಿದೆ, ಇದರಿಂದಾಗಿ ಆಹಾರದ ಉತ್ಪಾದನೆ ಕ್ಷೀಣ ಆಗುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಆದ್ದರಿಂದ ಈ ಕ್ಷೇತ್ರದ ಕಡೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಅನ್ನುವಂತಹ ಮಾತನ್ನ ಈ ಒಂದು ಅಧ್ಯಯನ ತಿಳಿಸ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ಇದು ವೈಯಕ್ತಿಕವಾಗಿ ನಾವು ಮಾಡಬೇಕಾದಂತಹ ಕೆಲಸ, ಅದರ ಜೊತೆಗೆ ಸರ್ಕಾರ ಕೂಡ ಹವಾಮಾನ ವೈಪರೀತ್ಯಕ್ಕೆ ತಡೆ ಹಾಕುವಂತಹ ನಿಟ್ಟಿನೊಳಗ ಒಂದು ಒಳ್ಳೆ ಕ್ರಿಯಾ ಯೋಜನೆ ಇದೆ. ಇದರ ಕಡೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಬಹಳಷ್ಟು ಗಂಭೀರವಾದಂತಹ ಲಕ್ಷ್ಯ ವಹಿಸಬೇಕಾಗ್ತದೆ ಅನ್ನುವಂತಹ ಮಾತು ಇಲ್ಲಿ ನಾವು ಯಾವತ್ತು ನೆನಪಿಡಬೇಕು. ಆದ್ದರಿಂದ ನಮ್ಮ ಕೈಲಿ ಏನೇನು ಸಾಧ್ಯ ಆಗ್ತದ ಅದನ್ನ ನಾವು ಮಾಡುವುದ್ರ ಕಡೆ ದೃಢವಾದಂತಹ ಹೆಜ್ಜೆಯನ್ನ ಇಡಬೇಕಾಗಿದೆ. ಆತ್ಮೀಯರೇ, ಈಗ ಮಘ ಮಳೆ ನಡೆದ ಇನ್ನ ಕೆಲವೇ ದಿವಸಗಳಲ್ಲಿ ಅದರ ಅವಧಿ ಮುಗಿತಾ ಇದೆ. August 30 ಮಘ ಮಳೆ ನಿರ್ಗಮನ ಆಗ್ತಾ ಇದೆ. ಈ ಸಲ ಮಘ ಮಳೆ ಸಾಮಾನ್ಯ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ರು. ಬಿಸಿಲಿನ ತಾಪ ಈ ಅವಧಿಯೊಳಗ ಹೆಚ್ಚು ಅದ ಅಂತೇಳಿ ತಿಳಿಸ್ತಾ ಇದ್ರು. ಹಲವೆಡೆ ತುಂತುರು ಹನಿ ಬೀಳುವಂತಹ ಸಾಧ್ಯತೆಗಳದಾವ ಅನ್ನುವಂತಹ ಮಾತಿತ್ತು. ಒಂದು ಮತ್ತೆ ಎರಡನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಮಳೆ ಆಗ್ತದ ಅಂತ ಹೇಳಿದ್ರು. ಮೂರು ಮತ್ತೆ ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಮಳೆ ಆಗ್ತದ ಅನ್ನುವಂತಹ ಮಾತು ಕೂಡ ಇತ್ತು. ಮಘ ಮಳೆಯ ಬಗ್ಗೆ ನಾವು ನೋಡಿದಾಗ ಸಾಮಾನ್ಯ ವೃಷ್ಟಿ ಅಂತನ್ನುವಂಥದ್ದೇನದ, ಬಹುಶಃ ಇದು ಸಾಮಾನ್ಯ ವೃಷ್ಟಿ, ಈ ಸಲ ಮಘ ಮಳೆ ತಂದಿಲ್ಲ ಅನ್ನುವಂಥ ಮಾತು ಬಹುಶಃ ನಮ್ಮ ಅನುಭವಕ್ಕೆ ಬರಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಬೇಕು ಅಂತ ಅನಿಸ್ತದ. ಬಿಸಿಲಿನ ತಾಪ ಹೆಚ್ಚು, ಹೌದು, ಈ ಸಂದರ್ಭದೊಳಗೆ ಬಿಸಿಲು ಕೂಡ ಹೆಚ್ಚಿತ್ತು. ಕೆಲವು ಕಡೆ ತುಂತುರು ಹನಿಯ ಮಳೆ ಆಗಿದೆ. ಮತ್ತೆ ಮೂರು ಮತ್ತೆ ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಮಳೆ ಅಂತ ಏನ್ ಹೇಳ್ತಾ ಇದ್ರು. ಬಹುಶಃ ಗುಡುಗು ಮಿಂಚುಗಳನ್ನ ನಾವು ಸ್ವಲ್ಪ ಪ್ರಮಾಣದೊಳಗ ಮಘ ಮಳೆಯ ಸಂದರ್ಭದೊಳಗ ನೋಡಿದ್ವಿ. ಇನ್ನ ದಿನಾಂಕ August 25, 26, 27, 28 ಈ ದಿನಗಳಂದು ಉತ್ತಮ ಮಳೆಯ ಸಂಭವ ಅದ ಅಂತೇಳಿ ತಿಳಿಸ್ತಾ ಇದ್ದಾರೆ. ತಾವು ನೆನಪು ಮಾಡಿಕೊಳ್ಬೇಕು, ದಿನಾಂಕ 25, 26, 28, 29 ಈ ಉಳಿದಂತಹ ದಿನಗಳು ಮಘ ಮಳೆಯ ದಿನಗಳು. ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಇನ್ನ ಮುಂದಿನ ಮಳೆ August 30 ಪೂರ್ವ ಮಳೆ ಅಥವಾ ಹುಬ್ಬಿ ಮಳೆ, ಹುಬ್ಬಾ ಮಳೆ ಪ್ರವೇಶ ಆಗ್ತಾ ಇದೆ. ಈ ಹುಬ್ಬಿ ಮಳೆಯ ಅವಧಿ September 13 ತನಕ ಇರ್ತದ. ಈ ಸಲ ಪೂರ್ವ ಮಳೆ ಸಂತೋಷದ ಒಂದು ಸೂಚನೆಯನ್ನ ಕೊಟ್ಟಿದೆ. ಉತ್ತಮ ವೃಷ್ಟಿಯನ್ನ ಈ ಸಲ ಪೂರ್ವ ಮಳೆ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕದೊಳಗ ಜೋರಾದ ಮಳೆ ಆಗ್ತದ. ದೇಶದ ಕೆಲವು ಕಡೆ ಭರ್ಜರಿ ಮಳೆ ಅದ, ಕೆಲವು ಕಡೆ ಪ್ರವಾಹ ಭೀತಿ ಅದ, ಈಶಾನ್ಯ ಭಾರತದೊಳಗ ಕೆಲವು ಕಡೆ ಕುಂಭದ್ರೋಣ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಒಂದು ಮತ್ತ ಎರಡನೇ ಚರಣಗಳಲ್ಲಿ ಬಯಲು ಸೀಮೆಯೊಳಗ ಉತ್ತಮ ಮಳೆ ಸಂಭವ ಅದ. ದೇಶದ ಅನೇಕ ಕಡೆಗಳಲ್ಲಿ ಅನಿರೀಕ್ಷಿತ ಪ್ರಮಾಣದೊಳಗ ಮಳೆ ಬರಬಹುದು ಅನ್ನುವಂತಹ ಮಾತನ್ನ ಪೂರ್ವ ಮಳೆಯ ಸಂದರ್ಭದೊಳಗ ಹೇಳ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ದಿನಾಂಕ ಸೆಪ್ಟೆಂಬರ್ 1, 2, 4, 6, 8, 9, 11, 12 ಈ ದಿನಗಳಂದು ಒಳ್ಳೆಯ ಮಳೆ ನಿರೀಕ್ಷೆಯನ್ನ ಮಾಡಬಹುದು ಅನ್ನುವಂತಹ ಸೂಚನೆ ಅದ. ಇನ್ನೊಮ್ಮೆ ಗಮನಿಸಬೇಕು, ದಿನಾಂಕ ಸೆಪ್ಟೆಂಬರ್ 1, 2, 4, 6, 8, 9, 11, 12 ಈ ದಿನಗಳಂದು ಒಳ್ಳೆಯ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ August 25 ಬರುವ ಮಂಗಳವಾರ August 31 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತೆ ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಬುಧವಾರ 25 ಚದುರದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗ್ಯದ. ಉಳಿದ ದಿನಗಳಲ್ಲಿ ಅಂದ್ರ ಗುರುವಾರ 26 ಮಂಗಳವಾರ 31 ತನಕ ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಈ ಸಮಯದೊಳಗ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಇರಬಹುದು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಈ ಸಮಯದೊಳಗ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ರವಿವಾರ 29, ಸೋಮವಾರ 30 ಮತ್ತ ಮಂಗಳವಾರ 31 ಈ ಮೂರು ದಿವಸ ಮಳೆಯ ಪ್ರಮಾಣ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳದಾವ. ಮೋಡ ಮುಸುಕಿದ ವಾತಾವರಣವನ್ನ ಈ ಮೂರು ದಿವಸಗಳು ನಾವು ನೋಡಬಹುದಾಗಿದ. ಇದು ಸ್ಥೂಲವಾಗಿ ಆಯ್ತು. ಇನ್ನ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 25, ಗುರುವಾರ 26 ಮಳೆಯ ಸಾಧ್ಯತೆಗಳು %60, ಶುಕ್ರವಾರ 27, 75, ಶನಿವಾರ 28, ರವಿವಾರ 29, %80, ಸೋಮವಾರ 30, 85, ಮಂಗಳವಾರ 31, %90 ಅನ್ನುವಂತಹ ಸೂಚನೆ ಇದೆ. ಕಲಬುರಗಿ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ರವಿವಾರದ ನಂತರ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ ಬುಧವಾರ 25, ಗುರುವಾರ 26, ಶುಕ್ರವಾರ 27 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು %75, ಶನಿವಾರ 28, ಸೋಮವಾರ 30, ಮಂಗಳವಾರ 31 ಈ ಮೂರು ದಿವಸ %90, ರವಿವಾರ 29, %85 ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ರವಿವಾರದಿಂದ ಮಂಗಳವಾರ ತನಕ ಮಳೆಯ ಪ್ರಮಾಣದೊಳಗ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಈ ದಿವಸಗಳಲ್ಲಿ ಆಗಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 25 ಮಳೆಯ ಸಾಧ್ಯತೆಗಳು %60, ಗುರುವಾರ 26, 65, ಶುಕ್ರವಾರ 27, ಶನಿವಾರ 28, %75, ರವಿವಾರ 29, %80, ಸೋಮವಾರ 30 ಮತ್ತ ಮಂಗಳವಾರ 31, %90 ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ನೋಡಬಹುದು. ಚದುರದಂಗ ಮಳೆಯ ಸಾಧ್ಯತೆಗಳು ಅದಾವ. ರವಿವಾರದ ನಂತರ ಮಳೆಯ ಪ್ರಮಾಣ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 25 ಮಳೆಯ ಸಾಧ್ಯತೆಗಳು %60, ಗುರುವಾರ 26, 80, ಶುಕ್ರವಾರ 27, ರವಿವಾರ 29, ಸೋಮವಾರ 30 ಮತ್ತ ಮಂಗಳವಾರ 31, %90, ಶನಿವಾರ 28, %85 ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ರವಿವಾರದಿಂದ ಮಂಗಳವಾರ ತನಕ ಮಳೆಯ ಪ್ರಮಾಣದೊಳಗ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 26ನೇ ತಾರೀಕು 80%, ಶುಕ್ರವಾರ 27, ಶನಿವಾರ 28, ರವಿವಾರ 29, ಸೋಮವಾರ 30ನೇ ತಾರೀಕು ಶೇಕಡ 90%, ಮತ್ತ ಮಂಗಳವಾರ 31ನೇ ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ರವಿವಾರದಿಂದ ಮಂಗಳವಾರ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಬರಬಹುದು ಅನ್ನುವಂತಹ ಸೂಚನೆ ಅದ. ಈ ಮೂರು ದಿವಸ ರವಿವಾರದಿಂದ ಮಂಗಳವಾರ ತನಕ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮತ್ತ ಗುರುವಾರ 26ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಶುಕ್ರವಾರ 27ನೇ ತಾರೀಕು 75, ಶನಿವಾರ 28, ರವಿವಾರ 29 ಶೇಕಡ 80%, ಸೋಮವಾರ 30 ಮತ್ತು ಮಂಗಳವಾರ 31ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಚದುರಿದಂಗ ಮಳೆಯ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದ. 29ರಿಂದ 31ರ ತನಕ ಮಳೆಯ ಒಂದು ಪ್ರಮಾಣ ಹೆಚ್ಚಾಗುವಂತಹ ಸೂಚನೆಯನ್ನ ನಾವು ನೋಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 26ನೇ ತಾರೀಕು 65, ಶುಕ್ರವಾರ 27ನೇ ತಾರೀಕು, ರವಿವಾರ 29, ಸೋಮವಾರ 30 ಮತ್ತ ಮಂಗಳವಾರ 31ನೇ ತಾರೀಕು ಶೇಕಡ 85%, ಶನಿವಾರ 28ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ರವಿವಾರದಿಂದ ಮಂಗಳವಾರ ತನಕ ಸ್ವಲ್ಪ ಮಳೆಯ ಪ್ರಮಾಣ ಹೆಚ್ಚಿಗೆ ಆಗುವಂತಹ ನಿರೀಕ್ಷೆಯನ್ನ ನಾವು ಇಟ್ಟುಕೊಳ್ಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 26ನೇ ತಾರೀಕು 80, ಶುಕ್ರವಾರ 27 ಮತ್ತ ಸೋಮವಾರ 30ನೇ ತಾರೀಕು ಶೇಕಡ 90%, ಶನಿವಾರ 28, ರವಿವಾರ 29 ಮತ್ತ ಮಂಗಳವಾರ 31ನೇ ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದ. 28ರ ತನಕ, 29ರಿಂದ 31ರ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ನಾವು ಬಾಗಲಕೋಟೆ ಜಿಲ್ಲೆ ಒಳಗ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 45%, ಗುರುವಾರ 26ನೇ ತಾರೀಕು 70, ಶುಕ್ರವಾರ 27ನೇ ತಾರೀಕು 85, ಶನಿವಾರ 28, ರವಿವಾರ 29 ಶೇಕಡ 80%, ಸೋಮವಾರ 30ನೇ ತಾರೀಕು 75 ಮತ್ತ ಮಂಗಳವಾರ 31ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 4 ದಿವಸ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ರವಿವಾರದಿಂದ ಮಂಗಳವಾರ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಮಳೆಯ ಪ್ರಮಾಣ ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಅಂದ್ರ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಈ ಸಮಯದೊಳಗ ನಾವು ನೋಡಬಹುದಾಗಿದೆ. ಜೈರಾಬಾದ್ ತಾಲೂಕಿನೊಳಗ ಬುಧವಾರ 25, ಗುರುವಾರ 26, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 75%, ಶುಕ್ರವಾರ 27ನೇ ತಾರೀಕು ಮತ್ತ ರವಿವಾರ 29ನೇ ತಾರೀಕು ಶೇಕಡ 85%, ಉಳಿದ ಮೂರು ದಿವಸಗಳು ಶನಿವಾರ 28, ಸೋಮವಾರ 30 ಮತ್ತ ಮಂಗಳವಾರ 31ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೊಮ್ಮೆ ಗಮನಿಸಬೇಕು, ತಮ್ಮ ನೆನಪಿಗೆ ತರುವುದೇನಪ್ಪಾ ಅಂತಂದ್ರ, ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಗುಡುಗು ಮಿಂಚಿನ ಸನ್ನಿವೇಶ, ಬಿಸಿಲಿನ ವಾತಾವರಣ, ಹಿಂಗ ಎಲ್ಲಾ ನಮೂನೆಯ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ. ಚದುರಿದಂಗ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ಮೊದಲಿನ 4 ದಿವಸಗಳು, ಮುಂದಿನ 3 ದಿವಸಗಳಲ್ಲಿ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ರವಿವಾರ, ಸೋಮವಾರ, ಮಂಗಳವಾರ ಮೋಡ ಮುಸುಕಿದ ವಾತಾವರಣ ಬಹುತೇಕ ಇರುವಂತಹ ಸಾಧ್ಯತೆಗಳಿದ್ದು ಮಳೆಯ ಪ್ರಮಾಣ ಜಾಸ್ತಿಯಾಗುವಂತಹ ನಿರೀಕ್ಷೆಯನ್ನ ನಾವು ಇಟ್ಟುಕೊಳ್ಬಹುದಾಗಿದೆ. ಈ ಎಲ್ಲ ವಿಚಾರಗಳನ್ನ ತಾವು ಗಮನಿಸಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು, ಆಗ್ತಾ ಇರ್ತಾವ. ನಾವು ಹಿಂದಿನ ದಿನಗಳಲ್ಲಿ ಕೂಡ ನೋಡಿವಿ, ಮುಂದಿನ ದಿನಗಳಲ್ಲಿ ಸಹಿತ ಈ ಬದಲಾವಣೆಗಳು ಕ್ಷಿಪ್ರವಾಗಿ ಆಗುವಂತಹ ಸಾಧ್ಯತೆಗಳನ್ನ ಕೂಡ ನಾವು ತಳ್ಳಿ ಹಾಕಕ್ ಆಗುವುದಿಲ್ಲ. ಈಗೇನು ಸದ್ಯದ ವಾತಾವರಣ ಅದ, ಇವತ್ತಿನ ದಿವಸ ನಾವೇನು ನೋಡ್ತಾ ಇದ್ವಿ ಅದರ ಸೂಚನೆಯನ್ನ ನಾವು ತಮಗ ಕೊಡ್ತಾ ಇದ್ವಿ. ಅದಕ್ಕ ಈ ಬದಲಾವಣೆಗಳನ್ನ ತಾವು ಗಮನಿಸ್ತಾ ಇರಬೇಕು, ಆ ವಿಚಾರಗಳನ್ನ ನಾವು ತಮಗ ತಿಳಿಸ್ತಾ ಇರ್ತೀವಿ. ಮುಂಜಾನೆ ರೈತರಿಗೆ ಸಲಹೆಗಳ ಜೊತೆಗೆ ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳಬೇಕು. ಅದರ ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರ, ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅವರು ಡೌನ್ಲೋಡ್ ಮಾಡಿಕೊಂಡು ಅದರ ಉಪಯೋಗವನ್ನ ಮಾಡಿಕೊಳ್ಳುವುದಕ್ಕ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು. ಅಂದ್ರ ನೇರವಾಗಿ ನಿಮಗ ಮಾಹಿತಿ ತಲುಪ್ತದ, ನಿಮ್ಮ ಒಂದು ಕೃಷಿಗೆ ಬಹಳಷ್ಟು ಅನುಕೂಲ ಆಗ್ತದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ ನಾಳೆ ಬೆಳಿಗ್ಗೆ 10:30-11:30 ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಈ ಬಾರಿಯ ವಿಷಯ ಪ್ರೌಢಶಾಲೆ ಪಿಯು ಕಾಲೇಜ್ ಆರಂಭ, ಸಿದ್ಧತೆ ಮತ್ತು ಸುರಕ್ಷತೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಕಲಬುರಗಿ ಸಾರ್ವಜನಿಕ ಶಿಕ್ಷಣ ಆಯುಕ್ತಾಲಯದ ಜಂಟಿ ನಿರ್ದೇಶಕರಾದ ಜಿಎಂ ವಿಜಯ್ ಕುಮಾರ್ ಮತ್ತು ಹಿರಿಯ ಸಹಾಯಕ ನಿರ್ದೇಶಕರಾದ ಸಿಎಸ್ ಮುಧೋಳ್. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಈಶಾನ್ಯ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜು ಆರಂಭ ಹಾಗೂ ಪಾಲಕರ ಸಲಹೆ ಕುರಿತಂತೆ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ಅಂದು ಬೆಳಿಗ್ಗೆ 10:30-11:30 ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಬಾನುಲಿಯ ಜೊತೆಯಲಿ ಸಂವಾದವಿರಲಿ ಸಂವಾದವಿರಲಿ. ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೌಢಶಾಲೆ ಪಿಯು ಕಾಲೇಜುಗಳ ಆರಂಭ, ಸಿದ್ಧತೆ, ಸುರಕ್ಷತೆ ಬಗ್ಗೆ ಮಾತನಾಡಿ ನಾಳೆ ಬೆಳಿಗ್ಗೆ 10:30-11:30. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಈಗ ಸಿದ್ರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಒಂದು ಗೊಂದಲಿಗರ ಪದ ಕೇಳೋಣ. ಹೋಗರಿ ನಡೀರವ್ವ ತುಳಜಾಪುರ ತಾಯಿ ಜಗದಂಬನ ಸೇವಾ ಮಾಡದಕರಿ ನಡೀರವ್ವ ತುಳಜಾಪುರ ತಾಯಿ ಜಗದಂಬನ ಸೇವಾ ಮಾಡೋದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗವಾಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ ನಾವು ನೀವು ಅನುವದ ಯಾಕ ದೇವಿಗೆ ಹೋಗವದಕ ಬಸಕಟ್ಟೆ ಹೋಗಾಮಿ ಬಸಕಟ್ಟೆ ಹೋಗಾಮಿ ಐದ ದಿನ ನಡೀರುವ ತುಳಜಾಪುರ ತಾಯಿ ಜಗದಂಬನ ಸೇವ ಮಾಡೋದಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರ ಜಳಕ ಕಾಶಿ ಕಲ್ಲೋಳ ತೀರ್ಥ ಪವಿತ್ರ ಜಳಕ ಮುರಯಳಿ ನಿಮ್ಮ ಪೂಜೆ ಮುರಯಳಿ ನಿಮ್ಮ ಪೂಜೆ ಸೂರ್ಯ ಮಂಡಲಕ ತಾಯಿ ಜಗದಂಬನ ನಡೀರುವ ತುಳಜಾಪುರ ತಾಯಿ ಜಗದಂಬನ ಸೇವಾ ಮಾಡೋದಕ್ಕ ಗೋಂದಳಕ ಕಪ್ಪು ಬಾಳೆ ತೆಂಗಿನ ಮರವೋ ದೇವಿ ಗೋಂದಳಕ ಕಪ್ಪು ಬಾಳೆ ತೆಂಗಿನ ಮರವೋ ದೇವಿ ಗೋಂದಳಕ